ತೆಕ್ಕನ ಹೃದಯವಾಸಿ ಬೇರೆಯರಿತು ಹದ ಮಾಡು ಹೃದಯರಿ ಒಲವನ್ನು ಹದ ಬೆದೆಯನರಿ ತಂತ ಹೃದಯವಾಸಿ ಗುರುವ ಗ್ರಹಿಕೆಗಳೆಂಬ ಹುಲ್ಲು ಕರಿಕೆಗಳಿಂದ ಗೊರುವ ಗ್ರಹಿಕೆಗಳೆಂಬ ಹುಲ್ಲು ಕರಿಕೆಗಳಿಂದ ಗೊರುವವು ಕಟ್ಟಿರುವುದು ನೆಟ್ಟು ಬೆಳೆದು ಗೊರುವವು ಕಟ್ಟಿರುವುದು ನೆಟ್ಟು ಬೆಳೆದು ಬರುವ ತುಗ್ಗಿಯ ಬೆಳೆಯು ಭರದಿಂದ ಬರುವಂತೆ ಬರುವ ತುಗ್ಗಿಯ ಬೆಳೆಯು ಭರದಿಂದ ಬರುವಂತೆ ಬರುವೆ ಮಾಡೋ ಕಲ್ಪ ತರುವೆ ಮಾಡೋ ಗುರುವೆ ಮಾಡೋ ಕಲ್ಪ ತರುವೆ ಮಾಡೋ ಕಾಡಿನಂದರಿ ಕರಲು ಕಲ್ಲಿನಂದರಿಯದೆಯು ಕಾಡುವುದು ಕಾಣದೆ ಹಗಲು ಇರುಳು ಕಾಡಿನಂದರಿ ಕರಲು ಕಲ್ಲಿನಂದರಿಯದೆಯು ಕಾಡುವುದು ಕಾಣದೆ ಹಗಲು ಇರುಳು ಮಾಡಿದ ಮಾಡಿದ ಬೇಸಾಯ ಮಣ್ಣು ಗೂಡುವುದಯ್ಯ ಮಾಡಬೇಕಿನ್ನೇನು ಕೈ ತಾಗದಯ್ಯ ಮಾಡಬೇಕಿನ್ನೇನು ಕೈ ತಾಗದಯ್ಯ ಬೆದೆಗರಿತು ಹದ ಮಾಡು ಹೃದಯದಿ ಹದ ಬೆದೆಯನರಿ ತಂತ ಹೃದಯವಾಸಿ ಕೋರಪಾಲಿನ ಮಾತು ಮಾಡಿಕೊಟ್ಟೆನು ನಿನಗೆ ಯಾರೇಕೆ ಮಧ್ಯಸ್ಥರಿಲ್ಲಬೇಕು ಕೋರಪಾಲಿನ ಮಾತು ಮಾಡಿಕೊಟ್ಟೆನು ಯಾರೇಕೆ ಮಗತರಿಲ್ಲಬೇಕು ಪಾರು ಮಾಡಿ ಹೊಟ್ಟೆಗಿಲ್ಲದೆ ಸಾಯುವೆನು ಪಾರು ಮಾಡಿ ಹೊಟ್ಟೆಗಿಲ್ಲದೆ ಸಾಯುವೆನು ಕಾರು ಕರುಣದ ಕಸಬು ಎದೆಯುವ ಕಲಿಗ ತೋರು ಕಲಿಯರಿತು ಹದ ಮಾಡು ಹೃದಯದಿ ಒಲವನ್ನು ಹದ ಬೆದೆಯ